ಕಿಟಕಿ, ಬಾಗಿಲು ಮತ್ತು ಇಟ್ಟಿಗೆಯನ್ನು ಇಟ್ಟಿದರೆ ಅದು ಮನೆಯಂತೆ ಕಾಣುತ್ತದೆ, ಆದರೆ ಅದರಲ್ಲಿ ನಾವು ವಾಸಿಸಲಾಗುವುದಿಲ್ಲ. ಅದೇ ನಾವು ಬಣ್ಣ ಮತ್ತು ಪ್ಲಾಸ್ಟ್ರಿಂಗ್ ಮಾಡಿದರೆ ಆವಾಗ ನಾವು ವಾಸಿಸಬಹುದು. ಅದೇ ರೀತಿ ಅಕಾಲಿಕ ಜನ ಶಿಶುವಿನಲ್ಲಿ ಎಲ್ಲ ಅಂಗಗಳು ಇದ್ದರೂ ಅವು ಸರಿಯಾದ ರೀತಿ ಕೆಲಸವನ್ನು ಮಾಡುವುದಿಲ್ಲ. ಹಲವು ಕೆಲಸವನ್ನು ಮಾಡಲಾಗದೆ ಹಲವು ರೀತಿಯ ಸಮಸ್ಯೆಗಳು ಉಂಟಾಗಬಹುದು. ಅದಕ್ಕೆ ಅಂದಾಜು ವಿಶ್ವದಲ್ಲಿ ಅಂದಾಜು 15 ಮಿಲಿಯನ್ ಶಿಶುಗಳಲ್ಲಿ ಪ್ರತಿ ವರ್ಷವೂ ಬೇಗನೆ ಜನಿಸುತ್ತವೆ. ಅಂದರೆ 10 ಶಿಶುಗಳು ಜನಿಸಿದರೆ 1ಕ್ಕಿಂತ ಹೆಚ್ಚು ಶಿಶುವು ಅಕಾಲಿಕ ಜನಿಸಿದ ಶಿಶುವಾಗಿರುತ್ತದೆ. ಅವಧಿಪೂರ್ಣ ಜನದ ತೊಂದರೆಗಳಿಂದಾಗಿ ಪ್ರತಿ ವರ್ಷ ಸುಮಾರು 1 ಮಿಲಿಯನ್ ಮಕ್ಕಳು ಸಾವನ್ನಪ್ಪುತ್ತಾರೆ. ಇನ್ನು ಬದುಕುಳಿದ ಮಕ್ಕಳಲ್ಲಿ ಅಕಾಲಿಕ ಜನನ ಶಿಶುವು ಕಲಿಕೆಯಲ್ಲಿ ಅಸಮರ್ಥತೆ, ದೃಷ್ಟಿ ಮತ್ತು ಶ್ರವಣ ಸಮಸ್ಯೆ, ಅಂಗವೈಕಲ್ಯತೆಯನ್ನು ಎದುರಿಸುತ್ತಾರೆ. ಜಾಗತಿಕವಾಗಿ 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಲ್ಲಿ ಸಾವಿಗೆ ಪ್ರಮುಖ ಕಾರಣ ಅಕಾಲಿಕ ಜನನ ಶಿಶುವಾಗಿರುತ್ತದೆ. ಅಕಾಲಿಕ ಮಕ್ಕಳ ದಿನವನ್ನು ಅಥವಾ ಓಲ್ಡ್ ಪ್ರಿಮೆಚೂರ್ ಡೇಯನ್ನು ನವೆಂಬರ್ 17 ತಾರೀಕಿನಂದು ಆಚರಿಸಲಾಗುತ್ತದೆ. ಅಕಾಲಿಕ ಜನನ ಶಿಶುವಿನ ಜಾಗೃತಿಯನ್ನು ಮೂಡಿಸಲು ಇದನ್ನು ಆಚರಿಸಲಾಗುತ್ತದೆ. ಅವಧಿಪೂರ್ಣ ಜನನದ ಕಾರಣಗಳಿಂದಾಗಿ ಅವಧಿಪೂರ್ಣ ಜನನ ಮಕ್ಕಳು ಹುಟ್ಟುತ್ತಾರೆ. ಅದರಲ್ಲಿ ಮುಖ್ಯ ಕಾರಣಗಳೆಂದರೆ ತಾಯಿಯ ವಯಸ್ಸು 16 ವರ್ಷಕ್ಕಿಂತ ಕಡಿಮೆ ಇದ್ದರೆ ಅಥವಾ 35 ವರ್ಷಗಳಿಗಿಂತ ಜಾಸ್ತಿ ಇದ್ದರೆ, ಕಡಿಮೆ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಹೊಂದಿದ್ದರೆ, ತಾಯಿಯು ಬಹು ಗರ್ಭಧಾರಣೆಗಳಾಗಿದ್ದರೆ ಅಥವಾ ಟ್ವಿನ್ ಪ್ರೆಗ್ನೆನ್ಸಿ ಇದ್ದರೆ, ತಾಯಿಗೆ ಸೋಂಕುಗಳಾದರೆ ಅಥವಾ ಇನ್ಫೆಕ್ಷನ್ ಆದರೆ, ತಾಯಿಯಲ್ಲಿ ಮಧುಮೇಹ, ಅಧಿಕ ರಕ್ತದ ಒತ್ತಡ, ಇಂದಿನ ಗರ್ಭಧಾರಣೆಯಲ್ಲಿ ಅಕಾಲಿಕ ಜನನ ಶಿಶುವಾದರೆ, ಇಂತಹ ತಾಯಿಯಂದಿರಲ್ಲಿ ಅಕಾಲಿಕ ಜನನ ಶಿಶು ಮಗು ಆಗುವ ಚಾನ್ಸಸ್ ಜಾಸ್ತಿ ಇರುತ್ತದೆ. ಸಾಮಾನ್ಯವಾಗಿ ಹಲವು ಸಲ ಯಾವುದೇ ಕಾರಣಗಳಿಲ್ಲದರೂ ಅಕಾಲಿಕ ಜನನ ಶಿಶು ಆಗುತ್ತದೆ. ಅಕಾಲಿಕ ಜನನ ಶಿಶುವಲ್ಲಿ ಹಲವು ರೀತಿಯ ಸಮಸ್ಯೆಗಳು ಬರುತ್ತದೆ. ಅಕಾಲಿಕ ಜನನ ಶಿಶುವನ್ನು ಹುಟ್ಟಿದ ನಂತರ ನಿಯೋನೆಟಲ್ ಇಂಟೆನ್ಸಿವ್ ಕೇರ್ ಯೂನಿಟ್ಗೆ ವರ್ಗಾಯಿಸಲಾಗುತ್ತದೆ. ನಿಯೋನೆಟಲ್ ಇಂಟೆನ್ಸಿವ್ ಕೇರ್ ಯೂನಿಟ್ನಲ್ಲಿ ಮಗುವನ್ನು ಆರೈಕೆ ಮಾಡಲಾಗುತ್ತದೆ. ಮಗು ಅಕಾಲಿಕ ಜನನ ಶಿಶುವು ತಾನಾಗಿ ತನ್ನ ಶರೀರದ ತಾಪಮಾನವನ್ನು ನಿಯಂತ್ರಿಸಲು ಸಾಧ್ಯವಿರುವುದಿಲ್ಲ. ಇದರಿಂದ ಮಗು ಲಘು ಉಷ್ಣತೆ ಅಥವಾ ಹೈಪೋಥರ್ಮಿಯಾವಾಗುವ ಸಾಧ್ಯತೆ ಇರುತ್ತದೆ. ಇದಕ್ಕೆ ಮಗುವನ್ನು ನಾವು ಇನ್ಕ್ಯುಬೇಟರ್ನಲ್ಲಿ ಆರೈಕೆ ಮಾಡಬೇಕಾಗುತ್ತದೆ. ಸ್ವಲ್ಪ ದಿನ ಸುಧಾರಣೆ ನಂತರ ಈತ ಮಕ್ಕಳನ್ನು ಕ್ಯಾಂಗ್ರೂ ಮದರ್ ಕೇರ್ ಅಂದರೆ ತಾಯಿಯ ಶರೀರದ ಮೇಲೆ ಮಗುವನ್ನು ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಮಾಡಲಾಗುತ್ತದೆ. ಇದನ್ನು ಮಾಡುವುದರಿಂದ ಮಗುವ ತಾಪಮಾನವು ನಿಯಂತ್ರಿಸಬಹುದು. ಇದರಿಂದ ಮಗುವಿನ ತೂಕವೂ ಏರುತ್ತದೆ ಹಾಗೂ ತಾಯಿಯ ಹಾಲು ಉತ್ಪತ್ತಿಯೂ ಆಗುತ್ತದೆ. ಇದರಿಂದ ಮಗು ಉಸಿರಾಟವನ್ನು ನಿಯಂತ್ರಿಸಬಹುದು. ಮತ್ತು ಈ ಅಕಾಲಿಕ ಜನ ಶಿಶುವಿನಲ್ಲಿ ಉಸಿರಾಟದ ಸಮಸ್ಯೆ ಆಗುತ್ತದೆ. ಮಗುವಿನ ಶ್ವಾಸಕೋಶವು ಸರಿಯಾದ ಬೆಳವಣಿಗೆ ಆಗುವುದಿರದಿಲ್ಲ. ಈ ಮಕ್ಕಳು ಮೊದಲಿಗೆ ವೆಂಟಿಲೇಟರ್ ಅಥವಾ ಸಿಪ್ಯಾಪ್ ಅಂತ ಮಷೀನಿನ ಮೇಲೆ ಆಗುವ ನಿರೀಕ್ಷೆ ಇರುತ್ತದೆ. ಅಕಾಲಿಕ ಜನನ ಶಿಶುವು ತನ್ನ ಉಸಿರನ್ನು ನಿಯಂತ್ರಿಸಲಾಗದೆ ಕೆಲವೊಮ್ಮೆ ತನ್ನ ಉಸಿರನ್ನು ನಿಲ್ಲಿಸುವ ಸಾಧ್ಯತೆ ಇರುತ್ತದೆ. ಇದನ್ನು ನಾವು ಆಪ್ನಿಯಾ ಆಫ್ ಪ್ರಿಮೆಚುರಿಟಿ ಎಂದು ಕರೆಯುತ್ತೇವೆ. ಅಕಾಲಿಕ ಜನನ ಶಿಶುವಿನಲ್ಲಿ ಸೋಂಕು ಹರಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತದೆ. ಇದನ್ನು ಅಕಾಲಿಕ ಜನನ ಶಿಶುವಿನಲ್ಲಿ ರೋಗ ನಿರೋಧಕ ಶಕ್ತಿಯು ಕಡಿಮೆ ಇರುತ್ತದೆ. ಇದರಿಂದ ಈ ಮಕ್ಕಳಲ್ಲಿ ಸೋಂಕು ಸುಲಭವಾಗಿ ಆಗುತ್ತದೆ. ಅಕಾಲಿಕ ಜನನ ಶಿಶುವಿನಲ್ಲಿ ಲಿವರ್ ಬೆಳವಣಿಗೆಯು ಸಂಪೂರ್ಣ ಆಗದ ಕಾರಣ ಆ ಮಕ್ಕಳಲ್ಲಿ ಕಾಮಾಲೆ ಅಥವಾ ಜಾಂಡಿಸ್ ಆಗುವ ಚಾನ್ಸಸ್ ಇರುತ್ತದೆ. ಅಕಾಲಿಕ ಜನನ ಶಿಶು ತನ್ನ ರಕ್ತದ ಒತ್ತಡವನ್ನು ಸರಿಯಾದ ರೀತಿ ನಿಯಂತ್ರಿಸಲಾಗದೆ ರಕ್ತದ ಒತ್ತಡವು ಕಡಿಮೆಯಾಗುವ ಸಾಧ್ಯತೆಗಳು ಇರುತ್ತವೆ. ಅಕಾಲಿಕ ಜನನ ಶಿಶುವಿನಲ್ಲಿ ರಕ್ತನಾಳಿಗಳು ಸರಿಯಾದ ಬೆಳವಣಿಗೆ ಆಗದೆ ಮೆದುಳಿನಲ್ಲಿ ರಕ್ತಸ್ರಾವ ಆಗಿ ಇಂಟ್ರಾವೆಂಟಿಕ್ಯುಲರ್ ಹೆಮರೇಜ್ ಆಗುವ ಸಾಧ್ಯತೆಗಳಿರುತ್ತವೆ. ಅಕಾಲಿಕ ಜನನ ಶಿಶುವು ಸಾಮಾನ್ಯವಾಗಿ ಹಾಲು ಉಣ್ಣುವ ಶಕ್ತಿ ಇರುವುದಿಲ್ಲ. ಮಗು ತಾನಾಗಿ ಎದೆಹಾಲು ಹೀರುವ ಮತ್ತು ಉಣುಗುವ ಸಾಮರ್ಥ್ಯವನ್ನು ಹೊಂದಿರುವುದಿಲ್ಲ. ಹಾಗಾಗಿ ಈ ಮಕ್ಕಳಿಗೆ ನಾವು ಟ್ಯೂಬ್ ಮುಖಾಂತರ ಹಾಲನ್ನು ಕೊಡಬೇಕಾಗುತ್ತದೆ. ಅಕಾಲಿಕ ಜನನ ಶಿಶುವಿನ ಕರುಳು ಹಾಲನ್ನು ಜೀರ್ಣ ಮಾಡುವ ಶಕ್ತಿಯು ಕಡಿಮೆ ಇರುತ್ತದೆ. ಇದರಿಂದ ನಾವು ಕಡಿಮೆ ಪ್ರಮಾಣದಲ್ಲಿ ಹಾಲನ್ನು ಶುರು ಮಾಡಿ ತದನಂತರ ಜಾಸ್ತಿ ಮಾಡ್ಕೊತ ಹೋಗುತ್ತೇವೆ. ಒಂದು ಮಗು ಹಾಲನ್ನು ಜೀರ್ಣ ಮಾಡಿದ ನಂತರ ಮಗುವಿಗೆ ಚಮಚದಲ್ಲಿ ಹಾಲನ್ನು ಕೊಡುತ್ತೇವೆ. ತದನಂತರ ತಾಯಿಯ ಎದೆಯ ಮೇಲೆ ಹಾಲನ್ನು ಉಣಿಸುತ್ತೇವೆ. ಈ ಅಕಾಲಿಕ ಜನನ ಶಿಶುವು ರಕ್ತಹೀನತೆ ಮತ್ತು ಕಣ್ಣಿನ ಸಮಸ್ಯೆಗಳು, ಶ್ರವಣ ಸಮಸ್ಯೆಗಳನ್ನು ದೀರ್ಘಕಾಲದಲ್ಲಿ ಆಗಬಹುದು. ಅಕಾಲಿಕ ಜನನ ಶಿಶುವು ಮುಂದೆ ಬೆಳವಣಿಗೆಯು ನಿಧಾನವಾಗಿ ಆಗುವ ಸಾಧ್ಯತೆಗಳಿರುತ್ತದೆ. ಅಕಾಲಿಕ ಜನನ ಶಿಶುವು ಕಲಿಕೆಯಲ್ಲಿ ಅಸಮರ್ಥತೆ, ದೃಷ್ಟಿ ಮತ್ತು ಶ್ರವಣ ಸಮಸ್ಯೆಗಳು ಆಗಬಹುದು. ಅಕಾಲಿಕ ಜನನ ಶಿಶು NICU ಕೇರ್ ಆದ ನಂತರ ಅಕಾಲಿಕ ಶಿಶು ಅನ್ನು NICUಯಿಂದ ಡಿಸ್ಚಾರ್ಜ್ ಮಾಡಲಾಗುತ್ತದೆ. ಡಿಸ್ಚಾರ್ಜ್ ಮಾಡಿದ ನಂತರ ಮಗುವನ್ನು ಮನೆಯಲ್ಲಿ ಆರೈಕೆ ಮಾಡಬೇಕು. ಮನೆಯಲ್ಲಿ ಯಾವ ರೀತಿ ಆರೈಕೆ ಮಾಡಬೇಕೆಂದರೆ ಮಗುವಿನ ತಾಪಮಾನದ ಬಗ್ಗೆ ನಾವು ನಿಗಾ ವಹಿಸಬೇಕಾಗುತ್ತದೆ. ಮಗುವಿನ ಕೊಠಡಿ 23 ಡಿಗ್ರಿ ಸೆಲ್ಸಿಯಸ್ ಇರಬೇಕು. ಮಗುವಿಗೆ 2-3 ಬಟ್ಟೆಯಿಂದ ಸುತ್ತಬೇಕು. ಮಗುವಿಗೆ ತಲೆಗೆ ಟೋಪಿ, ಕೈಚೀಲ ಹಾಕಬೇಕು. ಮಗುವಿನ ತಾಪಮಾನವನ್ನು ನೋಡುತ್ತಿರಬೇಕು. ಮಗು ಕೈಕಾಲುಗಳು ತಣ್ಣಲಾಗಲು ಬಿಡಬಾರದು. ಮಗುವಿನ ತಾಪಮಾನ ಸರಿಯಾಗಿ ನಿರ್ವಹಿಸಲಿದ್ದರೆ ಮಗು ತೂಕ ಏರುವುದಿಲ್ಲ. ನಾವು ಕ್ಯಾಂಗ್ರೂ ಮದರ್ ಕೇರನ್ನು ಮನೆಯಲ್ಲಿ ಮುಂದುವರಿಸಬೇಕು. 2.5 kg ಆಗುವವರೆಗೂ ನಾವು ಕ್ಯಾಂಗ್ರೂ ಮದರ್ ಕೇರನ್ನು ಮುಂದುವರಿಸಬೇಕು. ಮಗುವಿನ ಹಾಲನ್ನು ಚಮಚದಲ್ಲಿ ಮತ್ತು ಅಥವಾ ಗೋಕರ್ಣದಲ್ಲಿ ಕುಡಿಸಬೇಕು. ಮದಾಲನ್ನು ರೂಢಿ ಮಾಡಬೇಕು. ಅಕಾಲಿಕ ಜನ ಶಿಶುವಿಗೆ 2 ತಾಸಿಗೊಮ್ಮೆ ನಾವು ನಿಗದಿತ ಪ್ರಮಾಣದಲ್ಲಿ ಹಾಲನ್ನು ಕೊಡಬೇಕು. ಇಲ್ಲದಾದರೆ ಮಗುವಿನ ತೂಕ ಏರುವುದಿಲ್ಲ. ಮಗುವಿಗೆ ಕ್ಯಾಲ್ಶಿಯಂ, ಐರನ್ ವೈದ್ಯರು ಹೇಳಿದ ಪ್ರಮಾಣದಲ್ಲಿ ಕೊಡಬೇಕು. ಮಗುವಿಗೆ ಸೋಂಕುವನ್ನು ಆಗದಂತೆ ನೋಡಿಕೊಳ್ಳಬೇಕು. ಮನೆಗೆ ಬರುವರನ್ನು ನಾವು ನಿಯಂತ್ರಿಸಬೇಕು. ಕೆಮ್ಮು, ನೆಗಡಿ ಇದ್ದರೆ ಮಗುವಿನ ಹತ್ತಿರ ಅಥವಾ ತಾಯಿ ಹತ್ತಿರ ಬರಬಾರದು. ಮಗುವನ್ನು ಬೇರೆ ಸ್ಥಳಗಳಿಗೆ ಕೊಂಡೊಯ್ಯಬಾರದು. ಈಗಂತೂ ಬಹಳ ಮುಖ್ಯವಾಗಿ ಅಂದರೆ ಈ ಕೊರೋನಾ ಸಮಯದಲ್ಲಿ ಯಾರೂ ಕೂಡ ಈ ಮಗುವಿನ ಅಂದರೆ ಅಕಾಲಿಕವಾಗಿ ಜನಿಸಿದಂಥ ಮಗುವಿನ ಹತ್ತಿರಕ್ಕೂ ಹೋಗಲಾರ್ದಂಗೆ ನೋಡ್ಕೊಳ್ಳೋದು ಬಹಳ ಮುಖ್ಯ ಆಗ್ತದೆ. ಹೌದು ಸರ್, ಈ ತರ ಕೊರೋನಾ ಸಂಬಂಧ ಮಗು ಕರೋನಾ ಆಗೋ ಚಾನ್ಸಸ್ ಇರೋದ್ರಿಂದ ಯಾರು ಮಗು ಹತ್ರ ಹೋಗೋದೇ ಒಳ್ಳೆ, ಬಹಳ ಒಳ್ಳೇದು. ಡಾಕ್ಟ್ರೆ, ನೀವು ಆಗಲೇ ಹೇಳಿದ್ರಿ ಇಂಥ ಮಕ್ಕಳ ಸಲುವಾಗಿಯೇ ಒಂದು ದಿನಾಚರಣೆ ಅದ ಅಂತಂದೇಳಿ, ಅದು ಯಾವ ದಿವಸ? ಅದು ನವೆಂಬರ್ 17 ಈ ಅಕಾಲಿಕವಾಗಿ ಜನಿಸಿದಂತಹ ಮಕ್ಕಳ ದಿನಾಚರಣೆಯನ್ನು ಮಾಡಲಾಗ್ತದೆ. ಅದು ಅಕಾಲಿಕ ಜನನ ಶಿಶುವಿನ ವಿಶ್ವ ಜಾಗೃತಿಯನ್ನು ಮೂಡಿಸಲು ಈ ದಿನ ಅವುಗಳಿಗೂ ಲೈಕ್ ನಾರ್ಮಲ್ ಮಕ್ಕಳಂತೆ ಬೆಳಿಬೇಕು, ಅವುಗಳಿಗೂ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಅಂತ ಈ ದಿನವನ್ನು ಆಚರಿಸಲಾಗುತ್ತದೆ. ಡಾಕ್ಟರ್, ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ, ನಿಮಗೆ ಧನ್ಯವಾದಗಳು. ಈಗ ನಮ್ಮ ಕೇಳುಗರು ನೇರವಾಗಿ ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮ ಜೊತೆಗೆ ಪ್ರಶ್ನೆಗಳನ್ನು ಕೇಳಿ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಬೇಕು ಅಂತಿದ್ದಾರೆ, ಅವ್ರ ಜೊತೆ ಮಾತಾಡೋಣ ಅಂತ. ಧ್ರುವ ಬಾಗಲಕೋಟೆ ಸರ್. ಹಲೋ, ಯಾರು ಮಾತಾಡೋದು? ಧ್ರುವ ಬಾಗಲಕೋಟೆ ಸರ್. ಧ್ರುವ ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೇನೆ ಸರ್. ಬಾಗಲಕೋಟೆಯಿಂದ ಧ್ರುವ. ಬಾಗಲಕೋಟೆಯಿಂದ ಧ್ರುವ ಡಾಕ್ಟರ್ಗೆ ಪ್ರಶ್ನೆ ಕೇಳಿ. ನಮಸ್ಕಾರ ಡಾಕ್ಟರ್. ನಮಸ್ಕಾರ ಧ್ರುವ. ಸರ್ ಈ ಪ್ರೀ ಮೆಚೂರ್ ಬೇಬಿ ಇದು ಅಡ್ವಾನ್ಸ್ ಕಂಟ್ರೀಸ್ನಾಗ ಪ್ರೀ ಮೆಚೂರ್ ಬೇಬಿ ಆಗ್ತಂದ್ರೆ ಕೆಲವೊಂದು ಅಡ್ವಾನ್ಸ್ ಕಂಟ್ರೀಸ್ನಾಗ ಅವ್ನು ಪೋಸ್ಟ್ಪೋನ್ ಮಾಡ್ಲಿಕ್ಕೆ ಅವೇನು ಪ್ಲಾನ್ಸ್ ಮಾಡ್ಯಾರಂತ. ಒಂದು ಜೆನೆಟಿಕ್ ಇಂಜಿನಿಯರಿಂಗ್ ಡಿಫೆಕ್ಟ್ ಆಗುತ್ತೆ ಬೇಬಿದನ್ನ, ಜೆನೆಟಿಕ್ ಇಂಜಿನಿಯರಿಂಗ್ ಅವನ್ನ ಕರೆಕ್ಟ್ ಮಾಡಬಹುದು, ಗರ್ಭಾವಸ್ಥೆಯಲ್ಲಿ ಇದ್ದಾಗ ಸಹಿತ ಮಾಡಬಹುದು ಅಂತ ಎರಡನೇದು. ಮೂರನೇದು ಸಂಬಂಧದಲ್ಲಿ ಮದುವೆ ಆದ್ರೆ ಅಂಗವಿಕಲತೆ ನಿವೃತ್ತಿ ಏನಾಗ್ತದೆ ಮತ್ತ ಅಕಾಲಿಕ ಶಿಶು ಇದು ಆಗ್ತದೆ ಅಂತ ಒಂದೇದು ಸರ್. ಧ್ರುವ ಅವರೇ, ನೀವು ಬಹಳ ಪ್ರಶ್ನೆಗಳನ್ನ ಒಂದೇ ಸಲ ಕೇಳಿದ್ರಿ. ಮೊದಲನೇ ಪ್ರಶ್ನೆ ಒಂದೇ ಸಲಕ್ಕೆ ಮೊದಲನೇ ಪ್ರಶ್ನೆ ಕೇಳ್ರಿ ಸರ್. ಇದೇ ರೀ ಡೇಟ್ ಪೋಸ್ಟ್ಪೋನ್ ಮಾಡೋದಕ್ಕಾಗೋದಿಲ್ಲ. ಅದು ಕೆಲವೊಂದ್ಸತಿ ಕೆಲವೊಂದು ಔಷಧಿ ಕೊಟ್ಟು ಸ್ವಲ್ಪ ದಿನ ಪೋಸ್ಟ್ಪೋನ್ ಮಾಡ್ಬೋದು, ಅಂದರೆ ಟೋಕೋಲೈಟಿಕ್ಸ್ ಅಂತ ಔಷಧಿ ಕೊಡ್ತೀವಿ, ಬಟ್ ಅದು ಆಗೋದಾದರೆ ತಡೆಯೋಕ್ಕಾಗೋದಿಲ್ಲ. ಕೆಲವು ಸಮಯ ತನಕ ತಾಯಿಗೆ ಹೆಚ್ಚು ರೆಸ್ಟ್ ಅಂತ ರಿಸ್ಕ್ ಇದ್ದಾಗ, ಅಕಾಲಿಕ ಶಿಶು ಆಗೋ ರಿಸ್ಕ್ ಇದ್ದಾಗ ತಾಯಿಗೆ ಓಡಾಟವನ್ನು ಕಡಿಮೆ ಮಾಡಿ ರೆಸ್ಟ್ ಜಾಸ್ತಿ ಕೊಟ್ಟು, ಮತ್ತು ಟೋಕೋಲೈಟಿಕ್ಸ್ ಅಂತ ಒಂದು ಔಷಧಿಗಳು ಬರುತ್ತೆ ಅದನ್ನು ಕೊಟ್ಟು ಕೆಲವು ಪೋಸ್ಟ್ಪೋನ್ ಮಾಡ್ಬೋದು. ಬಟ್ ಆ ಚಾನ್ಸಸ್ ಇದ್ದಾಗ ಡೆಲಿವರಿ ಆಗೋದು ಹಾಗೆ ಆಗೋ ಚಾನ್ಸಸ್ ಇದೆ. ಬಟ್ ಜೆನೆಟಿಕ್ ಇಂಜಿನಿಯರಿಂಗ್ ಆ ಥರ ಎಲ್ಲ ಮಾಡಿ ಅದನ್ನು ತಡೆಯಗಟ್ಟಲು ಸಾಧ್ಯವಿಲ್ಲ. ನಿಮ್ಮ ಎರಡನೇ ಪ್ರಶ್ನೆ ಧ್ರುವ ಅವರೇ. ಸರ್, ಆ 3% ಇನ್ಕ್ಯುಬೇಟರ್ನ ಸ್ವಲ್ಪ ರಿಸ್ಕ್ ಫ್ಯಾಕ್ಟರ್ಸ್ ಅಂತಲ್ಲ, ಸೋಂಕು ಭಾಳ ಆಗ್ಬೋದು. ಅದು ಇನ್ಕ್ಯುಬೇಟರ್ ಇಟ್ಟಾಗ ಅಂತ ಇಲ್ಲ, ಆ ಮಗುವಿನ ರೋಗ ನಿರೋಧಕ ಶಕ್ತಿನೇ ಕಡಿಮೆ ಇದ್ದಾಗ ನಾವು ಏನೂ ಮಾಡೋಕ್ಕಾಗೋದಿಲ್ಲ. ಬಟ್ ಇನ್ಕ್ಯುಬೇಟರ್ ಏನಾಗುತ್ತೆ ಅಂತಂದರೆ ಈ ಸೋಂಕು ಆಗೋದನ್ನು ತಡೆಯುತ್ತದೆ, ಯಾಕಂದರೆ ಮಗುವನ್ನು ಮುಟ್ಟುವುದಿಲ್ಲಲ್ಲ, ಸೊ ಅದಕ್ಕೆ ಅದು ಸೋಂಕು ಆಗೋದನ್ನು ತಡೆಯುತ್ತದೆ. ಅದರಿಂದ ನಾವು ಇನ್ಕ್ಯುಬೇಟರ್ನಲ್ಲಿ ಆರೈಕೆ ಮಾಡ್ತೇವೆ. ನಾವು ಇನ್ಕ್ಯುಬೇಟರಲ್ಲಿ ಇದೇ ಮುಖ್ಯ ಕಾರಣ ಅಂದರೆ ಮಗು ತನ್ನ ತಾಪಮಾನವನ್ನು ನಿಯಂತ್ರಿಸಲಾಗುವುದಿಲ್ಲ, ಅದರಿಂದ ಇನ್ಕ್ಯುಬೇಟರ್ನಲ್ಲಿ ಇಡಬೇಕಾಗುತ್ತದೆ. ಧನ್ಯವಾದ. ಎಸ್ ಡಾಕ್ಟರ್, ಏನೊಂದು ಇದೇ ಸಮಯದಾಗ ಇದೊಂದು ನಾವು ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಸಂಬಂಧದಲ್ಲಿ ಲಗ್ನ ಆಗ್ತಲ್ಲ ಅದು ಬಹಳ ಅಂಗವಿಕಲತೆ ಕಾರಣ ಆಗ್ತದೆ. ಇದು ಅದು ಆ ವಿಷಯದಾಗ ಅಲ್ಲ, ಇದು ಪ್ರೀ ಮೆಚ್ಯೂರ್, ಅಂಗವಿಕಲತೆ ಅದು ಬೇರೆ ವಿಷಯ. ಇದು ಪ್ರೀ ಮೆಚ್ಯೂರ್ ಅಂದ್ರೆ ಅವಧಿಗೆ ಮುಂಚೆ ಜನನ ಆಗುವಂತಹ ಮಕ್ಕಳ ವಿಷಯಕ್ಕೆ ಸಂಬಂಧಪಟ್ಟಂತೆ. ಧನ್ಯವಾದ, ಧನ್ಯವಾದ ಕರೆ ಮಾಡಿದ್ದಕ್ಕೆ ಧನ್ಯವಾದ. ಹಲೋ ಹಲೋ ಹಲೋ ಹಲೋ, ಸ್ವಲ್ಪ ಮಾತಾಡ್ತೀರಿ? ಹಲೋ, ನಿಮ್ಮ ರೇಡಿಯೋ ಬಿಟ್ಟು ದೂರ ಬರಬೇಕಮ್ಮ, ರೇಡಿಯೋ ಬಿಟ್ಟು ಯಾರು ಮಾತಾಡೋದು? ಹಲೋ ಹಲೋ ಹಲೋ ಹಲೋ, ಯಾರು ಮಾತಾಡೋದು? ಬೆಳಗಾವಿ ಜಿಲ್ಲಾ ಗೋವಾ ತಾಲೂಕು ಕುಂದರ್ಗಿ ಗ್ರಾಮದಿಂದ ಬ್ಯಾಮ ಮುಲ್ಲಾ ಮಾತಾಡಕತ್ತು. ಕುಂದರ್ಗಿಯಿಂದ ನಿಮ್ಮ ಹೆಸರು ಏನಂದ್ರಿ? ಮುಲ್ಲಾ. ಏನಂದ್ರಮ್ಮ ಹೆಸರು ಹೇಳ್ರಿ ಮತ್ತೊಮ್ಮೆ. ಬ್ಯಾಮ ಮುಲ್ಲಾ. ಬ್ಯಾಮ ಮುಲ್ಲಾ, ಪ್ರಶ್ನೆ ಕೇಳ್ರಮ್ಮ, ಡಾಕ್ಟರ್ ಇದ್ದಾರೆ. ಹಾ, ನಮ್ಮ ಹುಡುಗ 6 ತಿಂಗಳಿದೆ, ತಾಯಿಗೆ ಹಾಲು ಬರಲ್ಲ. ಏನ್ ಮಾಡ್ಬೇಕ್ರಿ ಅದಾಗ ಡಾಕ್ಟ್ರೆ? ತಾಯಿಗೆ ಹಾಲು ಬರಲ್ಲ ಅಂದರೆ ಹಲವು ಕಾರಣಗಳಿರುತ್ತವೆ, ಅದು ಸರಿಯಾಗಿ ರೀತಿ ನಾವು ನೋಡಬೇಕಾಗತ್ತೆ. ಮತ್ತು ತಾಯಿಗೆ ಹಾಲು ಏನಕ್ಕೆ ಬರ್ತಾ ಇಲ್ಲ ಅಂತ, ಯಾಕೆ ತಾಯಿಗೆ ಹಲವಾರು ಕಾರಣಗಳಿಂದ ಇರುತ್ತದೆ, ಅದನ್ನು ನೋಡಿ ಪರೀಕ್ಷೆ ಮಾಡಿ ನಾವು ಅದು ನೋಡಬೇಕಾಗತ್ತೆ. ಅಮ್ಮ, ಇದು ನಾರ್ಮಲ್ ಡೆಲಿವರಿಯ ನಿಮ್ಮ ಇದ್ರದ್ದು ಮಗುದು? ಹಲೋ, ಸಿಸೇರಿಯನ್ ಆಗಿದೆಯಾ? ಅವಧಿಗೆ ಮುಂಚೆ ಜನಿಸಿರುವಂಥ ಮಗುನ ಇದು? ಅವಧಿಗೆ ಮುಂಚೆನೆ ಜನಿಸಿರುವಂತಹ ಮಗುನ ಅಂದೆ ಡಾಕ್ಟ್ರೆ. ಅಲ್ಲ, ಅದು ಮಗುವಿಗೆ ಅದು ಮಗು ತನ್ನ ಅವಧಿ ಮುಖ ಶಿಶಿಯಲ್ಲಿ ಇನ್ನೊಂದು ಸಮಸ್ಯೆ ಏನಾಗುತ್ತೆ ಅಂತಂದರೆ, ಮಗುವಿಗೆ ನುಂಗೋದಕ್ಕೆ ಎದೆಹಾಲು ಉಣ್ಣೋದಕ್ಕೆ ತಾಯಿ ಎದೆಹಾಲು ಇರೋದಕ್ಕೆ ಶಕ್ತಿ ಇರೋದಿಲ್ಲ. ಇದರಿಂದ ಮೊದಲು ಏನು ಒಂದೆರಡು ತಿಂಗಳು ಮಗುವಿಗೆ ಶಕ್ತಿ ಇರೋದ್ರಿಂದ ತಾಯಿಯಲ್ಲಿ ಹಾಲು ಪ್ರೊಡಕ್ಷನ್ ಆಗೋದಿಲ್ಲ. ಇದರಿಂದ ಹಲವು ತಾಯಿಯಂದಿರಲ್ಲಿ ಹಾಲು ಕಡಿಮೆ ಆಗೋ ಸಾಧ್ಯತೆಗಳಿರುತ್ತದೆ. ಆದ್ದರಿಂದ ನಾವು ಹಾಲು ಉತ್ಪತ್ತಿ ಮಾಡೋಕ್ಕೆ ಕೆಲವೊಂದು ಡ್ರಗ್ಸ್ಗಳು ಇರುತ್ತವೆ, ಅದನ್ನು ಕೊಡ್ಬೋದು. ಬಟ್ 6 ತಿಂಗಳಲ್ಲಿ ಅವು ಆಕ್ಷನ್ ಕೂಡ ಕಡಿಮೆ ಇರುತ್ತದೆ. ಬಟ್ ಏನಕ್ಕೆ ಬರ್ತಾ ಇಲ್ಲ ಅಂತ ನೋಡಿಬಿಟ್ಟೇ ಹೇಳಲು. ಅದನ್ನು ಪರೀಕ್ಷೆ ಮಾಡಬೇಕಾಗ್ತದೆ ರೀ ಮುಲ್ಲಾ ಅವರೇ, ಪರೀಕ್ಷೆ ಮಾಡಿ ನಂತರ ಏನು ಅನ್ನೋದನ್ನು ತೀರ್ಮಾನ ಮಾಡ್ತಾರೆ ಡಾಕ್ಟರು. ಧನ್ಯವಾದ, ಧನ್ಯವಾದ ಕರೆ ಮಾಡೋದಕ್ಕೆ ಧನ್ಯವಾದ. ಹಲೋ, ನಮಸ್ಕಾರ ಸರ್. ನಮಸ್ಕಾರ, ಯಾರು ಮಾತಾಡೋದು? ಸರ್, ನಾವು ಬೆಳಗಾವಿ ಜಿಲ್ಲೆ ಸಾಹೇಬ ತಾಲೂಕು ಮೂರ್ಕೊಂಡಿಂದ ಶಿವಲಿಂಗ ಶಿವರಾಮದ ಹಿರೇಮಠ ಮಾತಾಡಿದ್ರಿ. ಶಿವಲಿಂಗ ಅವರು, ಪ್ರಶ್ನೆ ಕೇಳ್ರಿ. ಸರ್, ನಮ್ಮ ಮಗುವಿಗೆ ಈಗ 5 ರಿಂದ 6 ವರ್ಷ ಸ್ಟಾರ್ಟ್ ಆಯ್ತಾರೆ, ಮನೆ ಜುಲೈ 7-5 ಕಂಪ್ಲೀಟ್ ಆದ್ರಿ ಸರ್. ಅವು ಅಕಾಲಿಕ ಜನನ ಆಗೈತೆ ಸರ್, ಅಂದ್ರೆ 8 ತಿಂಗಳ ಮ್ಯಾಲ ಒಂದ್ ಸ್ವಲ್ಪ ದಿನ ಆಗಿದ್ರಿ ಹುಟ್ಟಿ ಅಂತ ಸರ್. ತೂಕ ಹೆಚ್ಚಾಗ್ತಾ ಇತ್ತು ಸರ್, ಅದಕ್ಕೆ ಸ್ವಲ್ಪ ಅದಕ್ಕೆ ತೂಕ ಹೆಚ್ಚಾಗಲ್ಲ. ಈ ಮಕ್ಕಳಲ್ಲಿ ಹಲವು ಕಾರಣಗಳಿರುತ್ತೆ. 5 ವರ್ಷ ಇದ್ದಾನೆ ಇವಾಗ. ಹ್ಞೂ ಸರ್, 5 ವರ್ಷ ಕಂಪ್ಲೀಟ್ ಆದ್ರೆ ಸರ್, ಮನೆ ಜುಲೈ 7. 5 ತಿಂಗಳು 5 ವರ್ಷನೋ? 5 ವರ್ಷ ಸರ್. 5 ವರ್ಷ ಕಂಪ್ಲೀಟ್ ಆದ್ರೆ 6ನೇ ವರ್ಷ ಚಾಲು ಆಯ್ತು ಸರ್. 6ನೇ ವರ್ಷ. ಸಿ, ಈ ಅಕಾಲಿಕ ಜನನ ಶಿಶುವಿನಲ್ಲಿ ಇನ್ನೊಂದು ಏನು ದೀರ್ಘಕಾಲದ ಸಮಸ್ಯೆ ಏನೆಂದರೆ ಮಗುವಿನ ತೂಕ ಮತ್ತು ಎತ್ತರ ಏರುವುದ ಬಗ್ಗೆ. ಯಾಕಂದರೆ ಅವರು ಬೇಗ ಹುಟ್ಟಿರೋದ್ರಿಂದ ಅವರಲ್ಲಿ ಪೌಷ್ಟಿಕತೆ ಸಮಸ್ಯೆಗಳು ಉಂಟಾಗುತ್ತದೆ. ಸೊ ನಾವು ಮಗು ಎನ್ ಐ ಸಿಯಲ್ಲಿದ್ದಾಗ ಮತ್ತು ಮಗು ನಿಮ್ಮ ಮನೆಯಲ್ಲಿದ್ದಾಗ ಆ ಪೌಷ್ಟಿಕತೆ ತಾಯಿ ಗರ್ಭದಿಂದ ಬಂದಿರೋ ಪೌಷ್ಟಿಕತೆ ನಾವು ಹೊರಗಡೆ ಅದನ್ನು ಮಾಡೋಕ್ಕಾಗೋದಿಲ್ಲ. ಸೊ ಇದರಿಂದ ಮಗು ಏನು ಮಾಡ್ಬೇಕು ಸರ್, ತೂಕ ಜಾಸ್ತಿ ಆಗ್ಬೇಕಾದ್ರೆ ಸರ್, ಪೌಷ್ಟಿಕಾಂಶ ಆಗ್ಬೇಕಾದ್ರೆ ಪೌಷ್ಟಿಕತೆ ಅವನಿಗೆ ಬೇಕಾದ ಆಹಾರವನ್ನು ಅದನ್ನು ನಿಯಂತ್ರಿಸಬೇಕಾಗುತ್ತದೆ. ಅವನು ಏನಕ್ಕೆ ಏನಕ್ಕೆ ಅವನಿಗೆ ಅಪೌಷ್ಟಿಕತೆ ಇದೆ ಅಂತ ಪರೀಕ್ಷೆ ಮಾಡಿಸಿ ತದನಂತರ ಆ ರೀತಿ ಅವನಿಗೆ ಪೌಷ್ಟಿಕತೆಯನ್ನು ಇಂಪ್ರೂವ್ ಮಾಡಬೇಕಾಗತ್ತೆ. ಈಗ ಡಾಕ್ಟರ್ ಏನು ಹೇಳ್ತಾರಲ್ಲ ಆ ಥರದ ಔಷಧಿಗಳನ್ನು ಆ ಥರದ ಆಹಾರವನ್ನು ಕೊಡಬೇಕು ಸರ್ ನಮ್ಮ ಮಗುವಿಗೆ? ಹಾಂ ಡಾಕ್ಟ್ರೆ, ಮಗುವಿಗೆ 5 ದೋಷ ಮಗು ಅಂತಂದರೆ ಎಲ್ಲ ಆಹಾರವನ್ನು ಕೊಡಬಹುದು. ಜಾಸ್ತಿ ಸೊಪ್ಪು ತರಕಾರಿಗಳು ಬೇಳೆಗಳು ಬೆಲ್ಲ ತುಪ್ಪ ಈ ರೀತಿ ಆಹಾರ ಕೊಟ್ಟರೆ ಇದರಲ್ಲಿ ನ್ಯೂಟ್ರಿಷನ್ ಜಾಸ್ತಿ ಇರುತ್ತದೆ, ಆವಾಗ ತೂಕನೂ ಏರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಈ ಮಾಂಸಾಹಾರ ಕೊಡಬಹುದಾ ಮಕ್ಕಳಿಗೆ? ಮಾಂಸಾಹಾರ ಕೊಡಬಹುದು, ಅವ್ರ ಮಾಂಸ ಮೊಟ್ಟೆ ಎಲ್ಲ ಕೊಡಬಹುದು. ಈಗ ಪ್ರಿಮೆಚೂರ್ ಮಕ್ಕಳಲ್ಲಿ ಈ ತರದ ಡಾಕ್ಟರ್ ಹೇಳೋ ಪ್ರಕಾರ, ಶಿವಲಿಂಗಯ್ಯ ಅವರೇ, ಡಾಕ್ಟರ್ ಹೇಳೋ ಪ್ರಕಾರ ಈ ತರಹದ ಮಕ್ಕಳಲ್ಲಿ ಅಂದ್ರೆ ಪ್ರಿಮೆಚೂರ್ ಮಕ್ಕಳಲ್ಲಿ ಈ ತರದ ಸಮಸ್ಯೆಗಳು ಇರ್ತವೆ. ತಂದೆ ತಾಯಿಗಳು ಸ್ವಲ್ಪ ಕೇರ್ ತಗೊಂಡು ಮಕ್ಕಳ ಬಗ್ಗೆ ಕಾಳಜಿ ತಗೋಬೇಕು. ಧನ್ಯವಾದ, ಧನ್ಯವಾದ ಕರೆ ಮಾಡೋದಕ್ಕೆ ಧನ್ಯವಾದ. ಹಲೋ ಹಲೋ ಹಲೋ, ಯಾರು ಮಾತಾಡೋದು? ಜಗದಾಳದಿಂದ ಕಾಡಪ್ಪ ಉಳ್ಳಾಗಡ್ಡಿ ಮಾತಾಡು ಸರ್. ಪ್ರಶ್ನೆ ಕೇಳ್ರಿ ಜಗದಾಳದ ಕಾಡಪ್ಪ ಅವ್ರೆ. ಸರ್ ಈಗ ನಾವು ಹುಡು ಮಕ್ಕಳು ಅನ್ನ ತಿನ್ನೋ ತನಕ ಹಾಲ ಹೊರಗಿನೂ ಕುಡಿಸ್ಬಹುದ್ರು, ಏನ ಮಲಿ ಹಾಲು ಅಂತ ಕುಡಿಸ್ಬಹುದ್ರು? ಡಾಕ್ಟ್ರೆ, ಮೊಲೆಹಾಲು 6 ತಿಂಗಳ ತನಕ ಮೊಲೆಹಾಲನ್ನೇ ಕೊಡಬೇಕಾಗುತ್ತದೆ. 6 ತಿಂಗಳ ನಂತರ ಹೊರಗಿನ ಆಹಾರವನ್ನು ಶುರು ಮಾಡಬಹುದು. ಮೊದಲಿಗೆ ರಾಗಿ ಗಂಜಿ ಅಕ್ಕಿ ಗಂಜಿಯನ್ನು ಕೊಟ್ಟು ತದನಂತರ ಬೇಳೆ ಎಲ್ಲನೂ ಕೊಡಬಹುದು. 2 ವರ್ಷ ತನಕ ತಾಯಿ ಹಾಲು ಕೊಡೋದೆ ಉತ್ತಮ. ಆ ತಾಯಿ ಹಾಲು ಜೊತೆ ಮೇಲಿನ ಆಹಾರನು ಕೊಡಬಹುದು. ರಾಗಿ ಆಮ್ಲಿ ಗಂಜಿ ಇದನ್ನು ಜವಾರಿ ಪೇವರ್ ಜವಾರಿ ಆಕಳ ಹಾಲು ಕುಡಿಸಬಹುದು ಸ್ವಲ್ಪ. 1 ವರ್ಷ ತನಕ ಆಕಳ ಹಾಲು ಕೊಡಬಾರ್ದು, 1 ವರ್ಷದ ನಂತರ ಆಕಳ ಹಾಲು ಕೊಡಬಹುದು. ಧನ್ಯವಾದ, ಧನ್ಯವಾದ ಕರೆ ಮಾಡೋದಕ್ಕೆ ಧನ್ಯವಾದ. ಹಲೋ ಹಲೋ ಹಲೋ, ಯಾರು ಮಾತಾಡೋದು? ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಯಾವ ಊರಿಂದ? ನಿಮ್ಮ ಹೆಸರೇನು? ರಾಜು ಅವರ. ಪ್ರಶ್ನೆ ಕೇಳ್ರಿ. ಹಲೋ ಹಲೋ, ಪ್ರಶ್ನೆ ಕೇಳ್ರಿ ರಾಜು ಅವ್ರೆ. ಬಾಬು ಅವತ್ತೀರಿ ಸರ್? ಆಯ್ತ್ರಿ, ಪ್ರಶ್ನೆ ಕೇಳ್ರಿ ಬಾಬು ಅವ್ರೆ. ಅಕಾಲಕ್ಕ ಜನ ಆಗಲ್ದಂಗ್ರಿ ಸರ್, ಮುಂಜಾಗ್ರತೆ ಕ್ರಮ ಯಾವ ಕೈಕೊಳ್ಬೇಕ್ರಿ ಡಾಕ್ಟ್ರೆ? ಹಲವು ಬಾರಿ ಅಕಾಲಿಕ ಜನನ ಶಿಶುವಿಗೆ ಕಾರಣ ಇರೋದಿಲ್ಲ, ಕೆಲವೊಂದು ಕಾರಣಗಳಿಂದ ಅಕಾಲಿಕ ಶಿಶುವಿಗೆ ಆಗುತ್ತದೆ. ಅದರ ಮುಖ್ಯ ಕಾರಣಗಳೆಂದರೆ ಲೈಕ್ ತಾಯಿಯ ವಯಸ್ಸು 16 ವರ್ಷಕ್ಕಿಂತ ಕಡಿಮೆ ಇದ್ದರೆ ಅಥವಾ 35 ವರ್ಷಕ್ಕಿಂತ ಜಾಸ್ತಿ, ಅದೊಂದು ಕಾರಣ, ಅದನ್ನು ನಾವು ನಿಯಂತ್ರಿಸಬಹುದು. ಅಥವಾ ತಾಯಿ ರಕ್ತದೊತ್ತಡ ಇದ್ದರೆ ಅದನ್ನು ನಾವು ತಾಯಿಯನ್ನು ಸರಿಯಾದ ರೀತಿ ಗರ್ಭದಲ್ಲಿ ವೈದ್ಯರಿಂದ ಸಲಹೆಗಳನ್ನು ತಗೊಂಡು ಸರಿಯಾದ ರೀತಿ ಆರೈಕೆಯನ್ನು ಮಾಡಿದರೆ ಅಕಾಲಿಕ ಶಿಶು ಕಡಿಮೆ ಆಗುತ್ತೆ. ಇನ್ನೊಂದು ಕಾರಣ ಎಂದರೆ ತಾಯಿಯಲ್ಲಿ ಸೋಂಕು ಆಗುವುದು. ಈ ಸೋಂಕು ಆಗುವುದನ್ನು ನಿಯಂತ್ರಿಸಿದರೆ ಅಕಾಲಿಕ ಜನ ಶಿಶು ಆಗುವ ಸಾಧ್ಯತೆಗಳು ಕಡಿಮೆ ಆಗುತ್ತದೆ. ನಮಸ್ಕಾರ, ಧನ್ಯವಾದ ಕರೆ ಮಾಡೋದಕ್ಕೆ ಧನ್ಯವಾದ. ಡಾಕ್ಟ್ರೇ, ಈಗ ಒಂದು ಪ್ರಶ್ನೆ ಏನು ಅಂತಂದರೆ, ಈ ಮಕ್ಕಳು ಹುಟ್ತಾವಲ್ಲ ಅಕಾಲಿಕವಾಗಿ ಜನಿಸಿರುವಂಥ ಮಗುವಿಗೆ ಸ್ನಾನ ಮಾಡಿಸ್ಬೋದಾ? ಅಕಾಲಿಕ ಜನನ ಶಿಶುವಿಗೆ ನಾನು ಮುಂಚೆ ಹೇಳಿದಂತೆ ತನ್ನ ತಾಪಮಾನವನ್ನು ನಿಯಂತ್ರಿಸಲಾಗೋದಿಲ್ಲ. ನಾವು ಸ್ನಾನವನ್ನು ಮಾಡಿಸಿದರೆ ಅವು ಲಘುಂಚುತ್ತೆ ಅಥವಾ ಹೈಪೋಥರ್ಮಿಯಾ ಆಗೋ ಸಾಧ್ಯತೆಗಳಿರುತ್ತೆ. ಅದಕ್ಕೆ ನಾವು ಏನಂತೀವಿ ಅಂದರೆ, ಮಗು 2.5 ಕೆಜಿ ಆಗೋ ತನಕ ಸ್ನಾನವನ್ನು ಮಾಡಿಸಬಾರದು. 2.5 ಕೆಜಿ ಆಗುವ ತನಕ ಒದ್ದೆ ಬಟ್ಟೆಯಲ್ಲಿ ಮಗುವನ್ನು ಒರೆಸಿದರೆ ಸಾಕು. ಅಂದರೆ 2.5 ಕೆಜಿ ಆಗೋದಕ್ಕೆ ಮಗುವಿಗೆ ಎಷ್ಟು ಅವಧಿ ಬೇಕಾಗಬಹುದು? ಅದು ಮಗುವಿನ ಪೋಷಣೆ ಮೇಲೆ, ಮಗುವಿನ ಪೋಷಣೆ ಮೇಲೆ ಬೇರೆ ಬೇರೆ ಮಕ್ಕಳು ಬೇರೆ ಬೇರೆ ರೀತಿ ಆಗುತ್ತದೆ. ಈಗ 1 ಕೆಜಿ ಮಗು ಇಟ್ಟಿದ್ರೆ ಜಾಸ್ತಿ ಸಮಯ ತಗೊಳುತ್ತೆ, ಈಗ ಮಗು 1.5 ಕೆಜಿ ಇಟ್ಟರೆ ಕಡಿಮೆ ಸಮಯ ತಗೊಳುತ್ತೆ. ಈಗ ಈ ಮಕ್ಕಳಿಗೆ ಚುಚ್ಚುಮದ್ದು ಹಾಕಿಸ್ಬೋದಾ? ಇದು ಈ ಮಕ್ಕಳಿಗೆ ಸಾಮಾನ್ಯ ಮಕ್ಕಳಂತೆ ಎಲ್ಲ ಚುಚ್ಚುಮದ್ದುವನ್ನು ಹಾಕಿಸಬಹುದು. ಬಟ್ ಈ ಮಕ್ಕಳು ನ್ಯೂನಿಟಲ್ ಇಂಟೆನ್ಸಿವ್ ಕೇರ್ ಯೂನಿಟ್ ಇರೋದ್ರಿಂದ ಒಂದು ತಿಂಗಳು 2 ತಿಂಗಳು ICU ಇರೋದ್ರಿಂದ ಕೆಲವು ಟೈಮ್ ಅದು ಅವಧಿ ಸ್ವಲ್ಪ ಜಾಸ್ತಿ ಆಗುತ್ತದೆ. ಬಟ್ ಅವಧಿ ಪ್ರಕಾರ ಎಲ್ಲ ಇಂಜೆಕ್ಷನ್ ಎಲ್ಲ ಚುಚ್ಚುಮದ್ದುಗಳನ್ನು ಹಾಕಿಸಬಹುದು. ಇನ್ನೊಂದೇನೆಂದರೆ, ನಾವು ಹೆಪಟೈಟಿಸ್ ಬಿ ಇಂಜೆಕ್ಷನ್ ಚುಚ್ಚುಮದ್ದನ್ನು ಮಗು 2 ಕೆಜಿ ನಂತರ ಹಾಕುತ್ತೇವೆ. ಒಂದು ಪ್ರಶ್ನೆ ನೋಡೋಣ, ನಮ್ಮ ಕೇಳುಗರು ನಿಮ್ಮ ಜೊತೆ ಮಾತಾಡಬೇಕು ಅಂತ. ಹಲೋ ಹಲೋ, ನಮಸ್ಕಾರ ಸರ್. ನಮಸ್ಕಾರ, ಯಾರು ಮಾತಾಡೋದು ಇಲ್ಲಿಂದ? ಮೂಡಲ್ಲಿ ತಾಲೂಕಿಂದ ಸುಣಗೂರು ಗ್ರಾಮದ ರಾಮಣ್ಣ ಚಂದ್ರಿತ ಮಾತಾಡೋದು ಸರ್. ರಾಮಣ್ಣ ಅವರ ಪ್ರಶ್ನೆ ಕೇಳ್ರಿ. ಕೇಳ್ತೀನಿ ಸರ್. ಇದ್ರಿ, ಇದು ಬಿಫೋರ್ ಏನಂತಾರಲ್ರಿ, ಮೆಚೂರಿಟಿ ಹುಟ್ಟಿರ್ತಾರಲ್ರಿ, ಕಾಂಗ್ರೂ ಕೇರ್, ಕಾಂಗ್ರೂ ಕೇರ್ ಸರ್ ಅಭಿಪ್ರಾಯ ಏನ್ರಿ? ಕ್ಯಾಂಗ್ರೂ ಮದರ್ ಕೇರ್ ನನ್ನ ಪ್ರಕಾರ ಈ ಒಂದು 50 ವರ್ಷದ ಒಂದು ದೊಡ್ಡ ಆವಿಷ್ಕಾರ. ಕೆಲವು ಬಡ ರಾಷ್ಟ್ರಗಳಲ್ಲಿ ನಾವು ಇನ್ಕ್ಯುಬೇಟರ್ಸ್ ಇಲ್ದಿದ್ದಾಗ ಕ್ಯಾಂಗ್ರೂ ಯಾವ ರೀತಿ ತನ್ನ ಪೌಚಿನಲ್ಲಿ ಮಗುವಿನ ಆರೈಕೆ ಮಾಡುತ್ತಾರೆ, ಅದೇ ರೀತಿ ತಾಯಿಯ ಶರೀರಕ್ಕೆ ತಾಯಿ ಎದೆಯ ಮೇಲೆ ಮಗುವಿನ ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಮಾಡೋದರಿಂದ ಮಗುವಿನ ತಾಪಮಾನ ನಿಯಂತ್ರಿಸಲಾಗದೆ ಇನ್ನೂ ಹಲವು ಉಪಯೋಗಗಳಾಗುತ್ತೆ. ಅದು ಮಗುವಿನ ತೂಕ ಏರುವಿಕೆ, ತಾಯಿಯಲ್ಲಿ ಹಾಲು ಉತ್ಪತ್ತಿ ಮತ್ತು ಮಗುವಿನ ಉಸಿರಾಟದ ನಿಯಂತ್ರಣೆ, ಇನ್ನು ಮಗುವಿನ ಬೆಳವಣಿಗೆ, ಇನ್ನೂ ಹಲವು ಉಪಯೋಗಗಳು ಕ್ಯಾಂಗ್ರೂ ಮದರ್ ಕೇರಿಂದ ಆಗುತ್ತದೆ. ಸೊ ಕ್ಯಾಂಗ್ರೂ ಕೇರ್ ಮಾಡುವುದು ಒಳ್ಳೆಯದು. ಹೌದು ಹೌದು, ಒಳ್ಳೆಯದೌದು, ಅದು ಮಾಡಬೇಕು. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ರೀ. ನಮಸ್ಕಾರ. ಹಲೋ ಹಲೋ ಹಲೋ ಹಲೋ ಹಲೋ, ಯಾರು ಮಾತಾಡೋದು? ಹಲೋ, ನಮಸ್ತೆ ಸರ್. ನಮಸ್ತೆ, ಯಾರು, ಎಲ್ಲಿಂದ? ರಾಯಬಾಗ್ ತಾಲೂಕು ಮುಗೋಕೋಟದಿಂದ ಕಲಾವತಿ ಶಿಲಿಂಗಯ್ಯ ಹಿರೇಮಠದ ಮಾತಾಡೋದ್ರಿ. ಕಲಾವತಿ ಅವ್ರ ಪ್ರಶ್ನೆ ಕೇಳ್ರಿ. ಅರಿ ಸರಿ, ನಮ್ದ 9 ಬಿದ್ದ ತಕ್ಷಣ ನಮಗ ಮಗು ಅದನ್ರಿ, 6 ಅದರಿ ಅವಂಗ. 6 ಇದ್ರ ಅವ್ನ ತೂಕ ಎಷ್ಟಂದ್ರ 13 ಅದರಿ ಸರ್. ಅಂದ್ರ ಜಾಸ್ತಿ ತೂಕ, ನಿಧಾನಕ್ಕ ಅವ್ನ ತೂಕ ಎಷ್ಟು, ಮೊದ್ಲ 10 ಇದ್ರಿ, 10 ಅಂದ್ರ 13 ಆಗ್ಬೇಕಾದ್ರ 2-3 ಹಿಡ್ದೈತ್ರಿ ಸರ್. ಅಂದ್ರ ಜಾಸ್ತಿ ತೂಕ ಯಾಕ, ಇವ್ರಿಗೆ ದಿನ ತುಂಬಿ ಹುಟ್ಟಿಲ್ದೆ ಇರೋ ಮಕ್ಕಳಿಗೆ ತೂಕ ಏರೋದು ಕಮ್ಮಿ ಏನ್ರಿ ಸರ್? ದಿನ ಈ ಅಕಾಲಿಕ ಶಿಶುವಿನಲ್ಲಿ ಈ ತರ ಮುಂಚೆ ಮಗು ತಾಯಿ ಗರ್ಭದಲ್ಲಿರೋದಿಲ್ಲಲ್ಲ, ಸೊ ಆ ಪೌಷ್ಟಿಕತೆ ತಾಯಿಯಿಂದ ಮಗುವಿಗೆ ಹೋಗಿರೋದಿಲ್ಲ. ನಾವು ಅದೇ ಆ ಪೌಷ್ಟಿಕತೆಯನ್ನು ಕೃತಕವಾಗಿ ಎಷ್ಟೇ ಮಾಡಿದರೂ ಅದು ಸಾಧ್ಯವಾಗಿರೋದಿಲ್ಲ. ಆದ್ದರಿಂದ ಈ ಮಕ್ಕಳಲ್ಲಿ ಈ ಥರ ಬೆಳವಣಿಗೆ ಸಮಸ್ಯೆಗಳು ಆಗುವುದು ಮಗು, ಈ ಮಗು ತೂಕ ಏರುವಿಕೆ, ಮಗು ಎತ್ತರವಾಗುವುದು, ಇದರಲ್ಲಿ ಸ್ಲೋ ಆಗಿ ಆಗುತ್ತಾರೆ. ಕಲಾವತಿಯವ್ರ ಗೊತ್ತಾಯ್ತಲ್ಲ ಸಮಸ್ಯೆ. ಸರಿ, ಇನ್ನೊಂದ್ರಿ, ಅವನಿಗೆ ಇಷ್ಟು ದಿನ ಬಹಳ ಕಿರಿಕಿರಿ ಆಗ್ತಿತ್ರಿ, ಈಗ 5 ಚಾಲೂ ಅದಾವ್ರಿ, ಈಗಂದ್ರು ಆರಾಮ್ ಅದಾನ್ರಿ, ಆದ್ರ ತೂಕ ಒಂದ್ ಮಾತ್ರ ಕಮ್ಮಿ ಅದ, ಇನ್ನೊಂದ್ 2 ಇರ್ಬೇಕಂತ ಹೇಳ್ತಾ ಇದಾರಿ ನಮ್ ಫ್ಯಾಮಿಲಿ ಡಾಕ್ಟರ್. ಇನ್ನು ಜಾಗ್ರತೆಯಿಂದ ಮತ್ತ ಹಿಂಗ ಸಮಸ್ಯೆಗಳಾಗುವುದು, ಎಷ್ಟು ವರ್ಷದವ್ರ ಆಗುವರೆಗೂ ಆಗ್ತೈತ್ರಿ ಅವ್ರಿಗೆ ಡಾಕ್ಟ್ರೆ? ಇಲ್ಲ, ಒಂದು 5 ತನಕ ಈ ಸಮಸ್ಯೆಗಳು, ಅವ್ನು ಈಗ 5 ಆಗಿದ್ದಾನಂದ್ರೆ ಇನ್ನೇನು ಅವ್ನಿಗೆ ಎಕ್ಸ್ಟ್ರಾ ಕೇರ್ ಅಂತ ಏನು ಕೊಡಬೇಕಾಗಿಲ್ಲ, ನಾರ್ಮಲ್ ಮಗುವಂತೆ ಅವನನ್ನು ನೋಡ್ಕೋಬಹುದು. ಏನಂದ್ರೆ ಅವ್ನು ಕ್ರಮೇಣವಾಗಿ ಅವ್ನ ತೂಕವನ್ನು ಅವನು ಏರಿಸ್ಕೊಂತಾನೆ. ಅರ್ಥ ಆಯ್ತ್ರಿ? ಬಹಳ ಸಮಸ್ಯೆ ಐತ್ರಿ ಸರ್. ಈಗ 1 ಆಯ್ತು ಅಂದ್ರೂ ಅವ್ನಿಗೆ ದವಾಖಾನೆ ಹೋಗೋ ಸಣ್ಣ ಪುಟ್ಟ ಕಿರಿಕಿರಿ ಯಾವ ಇಲ್ರಿ ಸರ್. ಆಯ್ತು ಆಯ್ತು. ಅಂದ್ರೆ ಈಗ ಇನ್ಮೇಲೆ ಅಂದ್ರೆ ಮಗುವಿಗೆ ನೀವು ಆರಾಮಾಗಿ ನೋಡ್ಕೊಳ್ರಿ, ಅವ್ನ ಏನ್ ತಿಂತಾನೋ, ಅವ್ನಿಗೆ ಏನ್ ಜೀರ್ಣ ಮಾಡ್ಕೊಳಕ್ ಸಾಧ್ಯನೋ ಅದನ್ನ ಕೊಡ್ತಾ ಹೋಗ್ರಿ, ಅವ್ನ ಆರಾಮಾಗ್ತಾನೆ, ಏನ್ ಚಿಂತೆ ಮಾಡ್ಬೇಡ್ರಿ. ಧನ್ಯವಾದ, ಕರೆ ಮಾಡಿದ್ವಿ. ಧನ್ಯವಾದ. ಧನ್ಯವಾದ. ಡಾಕ್ಟ್ರೆ, ನನಗೆ ಮತ್ತೊಮ್ಮೆ ಒಂದು ಪ್ರಶ್ನೆ ಉಳ್ಕೊಂಡ್ಬಿಡ್ತು ನನಗೀಗ. ಈ ಅಕಾಲಿಕ ಶಿಶುವಿನ ದಿನಾಚರಣೆ ಅದನ್ನ ಮತ್ತೆ ಮರೆತು ಹೋಯ್ತು ನನಗೆ, ದಯವಿಟ್ಟು ಅದನ್ನ ಒಂದ್ಸಲ ನೆನಪು ಮಾಡಿಕೊಡ್ತೀರಿ ನನಗೆ. ಅಕಾಲಿಕ ಜನನ ಶಿಶು ದಿನವನ್ನು 17 ಎಂದು ಆಚರಿಸಲಾಗುತ್ತದೆ. ಪ್ರತಿ ವರ್ಷ ನವೆಂಬರ್ 17 ತಾರೀಕಿನಂದು ಇದನ್ನ ವಿಶ್ವಸಂಸ್ಥೆ ಆಚರಣೆ ಮಾಡ್ತದೆ, ಅಥವಾ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಅಲ್ಲ ಅಲ್ಲ, ಸಾಮಾನ್ಯವಾಗಿ ಅದೊಂದು ಆರ್ಗನೈಸೇಷನ್ ಅಂತ ಏನಿಲ್ಲ, ಬಟ್ ಎಲ್ಲರೂ ಮಾಡ್ತಾರೆ. ಧನ್ಯವಾದ, ಧನ್ಯವಾದ. ನಮ್ಮ ಮುಂದಿನ ಕರೆ ನೋಡೋಣ. ಹಲೋ ಹಲೋ, ನಮಸ್ಕಾರ. ಸ್ವಲ್ಪ ರೇಡಿಯೋ ಬಿಟ್ಟು ದೂರ ದೂರ ಕೂತ್ರಿ. ಬಾಗಲಕೋಟೆಯಿಂದ. ಬಾಗಲಕೋಟೆಯಿಂದ ಪ್ರಹ್ಲಾದ್ ಅಂತ. ಪ್ರಹ್ಲಾದ್ ಅವ್ರ ಪ್ರಶ್ನೆ ಕೇಳ್ರಿ. ಪ್ರಹ್ಲಾದ್ ಅವ್ರೆ, ಈಗ ಪ್ರೀ ಮೆಚೂರ್ ಬೇಬಿ ಬಹಳ ಇಂಟೆಲಿಜೆಂಟ್ ಇರ್ತಾವ ಸರ್ ಕೆಲವು ಕಡೆ. ಹಾ ಹಾ, ಡಾಕ್ಟ್ರೆ ತಮ್ಮ ಬಗ್ಗೆ ವಿಚಾರ ಏನಾದ್ರ ಬಗ್ಗೆ? ಇಲ್ಲ, ಇಂಟೆಲಿಜೆಂಟ್ ಆ ಥರ ಏನು ಇರೋದಿಲ್ಲ, ಬಟ್ ಕೆಲವೊಮ್ಮೆ ಈ ಥರ ಮಕ್ಕಳಲ್ಲಿ ಬೆಳವಣಿಗೆಗಳು ಕಡಿಮೆ ಆಗೋ ಸಾಧ್ಯತೆಗಳು ಇರುತ್ತದೆ. ಅಲ್ಲ, ಇವ್ರು ಕೇಳ್ತಾ ಇರೋದು ದೈಹಿಕ ಬೆಳವಣಿಗೆ ಅಲ್ಲ ಡಾಕ್ಟ್ರೆ, ಮಾನಸಿಕವಾಗಿ ಮತ್ತೆ ಬೌದ್ಧಿಕವಾಗಿ ಈ ಮಕ್ಕಳು ಬಹಳ ಚುರುಕಾಗಿರ್ತಾರೆ ಅನ್ನೋದು ಒಂದು ನಂಬಿಕೆ. ಸತ್ಯನ ಅಷ್ಟು ಅದು ಬೆಳವಣಿಗೆ ಮಾನಸಿಕ ಬೆಳವಣಿಗೆ ಈ ಥರ ಮಕ್ಕಳಲ್ಲಿ ಸ್ಲೋ ಆಗೋ ಚಾನ್ಸಸ್ ಇರುತ್ತದೆ. ಬಟ್ ಕೆಲವೊಮ್ಮೆ ಅವರು ಕೆಲವೊಂದು ಮಕ್ಕಳು ಇಂಟೆಲಿಜೆಂಟ್ ಇರೋ ಸಾಧ್ಯತೆಗಳು ಇರುತ್ತದೆ. ಆದರೆ ಅದು ಇದೇ ಕಾರಣದಿಂದ ಮಕ್ಕಳೆಲ್ಲ ಇಂಟೆಲಿಜೆಂಟ್ ಇರ್ತಾರೆ ಅಂತ ಏನೂ ಇಲ್ಲ. ಆ ಥರ ಏನಿಲ್ಲ. ಪ್ರೀಮೆಚರ್ ಮಕ್ಕಳು ಇಂಟೆಲಿಜೆಂಟ್ ಇರ್ತಾರೆ ಆ ಥರ ಏನಿಲ್ಲ. ಧನ್ಯವಾದ ಕರೆ ಮಾಡೋದಕ್ಕೆ ಧನ್ಯವಾದ. ಹಲೋ ಹಲೋ ಹಲೋ ನಮಸ್ಕಾರ ಸರ್. ನಮಸ್ಕಾರ, ಯಾರು ಮಾತಾಡೋದು? ಎಲ್ಲಿಂದ? ನಾ ಬಿಜಾಪುರ ಜಿಲ್ಲೆ ಕಿಡುಗುಂದಿಯಿಂದ ಬಂದೇನವಾಜ್ ಅಂತೀರ ಸರ? ಬಂದೇನವಾಜ್, ಪ್ರಶ್ನೆ ಕೇಳ್ರಿ. ನಮಸ್ಕಾರ ಸರ್. ಹಾಂ ನಮಸ್ಕಾರ. ಈಗ ಅಕಾಲಿಕೆ ಜನನ ಆಗ್ತದಲ್ಲ ಸರ್, ಅದಕ್ಕೆ ಮುಂಜಾಗ್ರತೆ ವಹಿಸ್ಲಿಕ್ಕೆ ಹೆಣ್ಮಕ್ಳಿಗೆ ಏನ ಮುಂಜಾಗ್ರತೆ ವಹಿಸ್ಬೇಕ್ರಿ ಸರ್? ಹೆಣ್ಮಕ್ಳು ತಮ್ಮ ಗರ್ಭಧಾರಣೆಯಲ್ಲಿ ಸರಿಯಾದ ಆರೋಗ್ಯ, ಸರಿಯಾದ ವೈದ್ಯರ ಸಲಹೆ ಮತ್ತು ಸರಿಯಾದ ಪೌಷ್ಟಿಕತೆ ಮತ್ತು ತಮ್ಮ ರಕ್ತದ ಒತ್ತಡ, ಮಧುಮೇಹ ಇಂಥ ಸಮಸ್ಯೆಗಳಿಂದ ಇರೋದೇ ಇರೋದು, ಮತ್ತು ಸೋಂಕುಗಳನ್ನು ಆಗದೇ ಇರೋದಂತೆ ನೋಡ್ಕೋಬೇಕು. ಇವೆಲ್ಲ ಆರೈಕೆಯನ್ನು ಮಾಡ್ಕೋಬೇಕಾಗುತ್ತದೆ. ಗರ್ಭಿಣಿ ಮಹಿಳೆಯರು ಎಷ್ಟು ಹೆಚ್ಚು ಕಾಳಜಿ ತಗೊಳ್ತಾರೋ ಅಷ್ಟು ಹೆಲ್ದಿ, ಅಷ್ಟು ಆರೋಗ್ಯವಂತ ಮಗು ಹುಟ್ಟುತ್ತದೆ. ಡಾಕ್ಟರ್ ಹೇಳೋ ಪ್ರಕಾರ ಎಲ್ಲಾ ಕಾರಣಗಳಿಂದ, ಅಂದ್ರೆ ಸೋಂಕು ಆಗದೆ ಇರೋ ಹಂಗೆ, ತಾಯಿಗೆ, ಗರ್ಭಿಣಿ ತಾಯಿಗೆ ಏನು ಮಧುಮೇಹ ಆಗದೆ ಇರೋ ಹಂಗೆ, ಅಂದ್ರೆ ಆಮೇಲೆ ಬಿ ಪಿ ಜಾಸ್ತಿ ಆಗದೆ ಇರೋ ಹಂಗ ನೋಡ್ಕೊಂಡ್ರೆ ಮಗು ಆರೋಗ್ಯ ಅಕಾಲಿಕ ಜನನ ಆಗುದಿಲ್ಲ ಅಂತ ಆಯ್ತಾರೆ ಸರ್. ಹೌದು ಹೌದು ಹೌದು ಹೌದು. ಧನ್ಯವಾದ ಕರೆ ಮಾಡೋದಕ್ಕೆ ಧನ್ಯವಾದ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ, ಯಾರು ಮಾತಾಡೋದೆಲ್ಲಿಂದ ಸರ್? ನಾವು ಬ್ಯಾಡಗಿ ತಾಲೂಕು ಬೆಳಕೇರಿಯಿಂದ ಸರ್. ಮಂಜುಳಾ ಅಂತ. ಪ್ರಶ್ನೆ ಕೇಳ್ರಿ ಮಂಜುಳಾ ಅವರೇ. ಸರ್, ಇದು ಪ್ರೀ ಮ್ಯಾಚುರ್ ಡೆಲಿವರಿ ಆಗಿರ್ತದಲ್ಲ, ಇಂಥದ್ರಲ್ಲಿ ಹೆಣ್ಣು ಮಕ್ಕಳು, ಹೆಣ್ಣು ಹುಡುಗರು ಬೆಳವಣಿಗೆ ಆಗ್ತಾರ, ಬದುಕ್ತಾರ ಅನ್ನೋದು ಬಹಳ ಇರ್ತದೆ ಸರ್. ಗಂಡ್ ಪಾಪುಗಳಾದ್ರೆ ಬಹಳ ಸೆನ್ಸಿಟಿವ್ ಇರ್ತಾವ, ಬದುಕೋದ್ ಬಹಳ ಕಷ್ಟ ಅಂತಾರಲ್ಲ ಸರ್, ಅದು ನಿಜ ರೀ? ಹೌದು, ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ಯಾವಾಗಲೂ ಹೋರಾಡೋ ಶಕ್ತಿ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಹೆಣ್ಮಕ್ಕಳಲ್ಲಿ ಹೋರಾಡೋ ಶಕ್ತಿ ಜಾಸ್ತಿ ಇರುತ್ತೆ. ಆದ್ದರಿಂದ ಯಾವ ಹೆಣ್ಮಕ್ಕಳು ನಾವು ನೋಡಿದ ಪ್ರಕಾರ ನಮ್ಮ ಈಶ್ವರಾದರೂ ಹೆಣ್ಣು ಅಕಾಲಿಕ ಜನ ಶಿಶುವಾಗಿ ಬದುಕೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಗಂಡು ಮಕ್ಕಳು ಕಂಪೇರ್ ಮಾಡಿದರೆ, ಗಂಡು ಮಕ್ಕಳಿಗೆ ಹೋಲಿಕೆ ಮಾಡಿದ್ರೆ ಹೆಣ್ಣು ಮಕ್ಕಳು ಅಕಾಲಿಕವಾಗಿ ಜನಿಸಿದ್ರು ಕೂಡ ಅವು ಗಟ್ಟಿಮುಟ್ಟಾಗಿ ಬೆಳೀತಾವೆ ಅನ್ನೋದು ಡಾಕ್ಟರ್ ಅವರ ಅಭಿಪ್ರಾಯ. ಅದಕ್ಕೆ ಹೇಳ್ಯಾರ ಹೆಣ್ಮಕ್ಕಳೇ ಸ್ಟ್ರಾಂಗ್ ಗುರು ಅಂತ. ಹೌದಲ್ರಿ? ಧನ್ಯವಾದ ಕರೆ ಮಾಡೋದಕ್ಕೆ ಧನ್ಯವಾದ. ಹಲೋ ಹಲೋ ಹಲೋ ಹಲೋ, ಯಾರು ಮಾತಾಡೋದು ಎಲ್ಲಿಂದ? ಹಲೋ ಹಲೋ, ಅಲ್ಲಿ ಯಾರು ಮಾತಾಡೋದು ಎಲ್ಲಿಂದ? ಬೆಳಗಾವಿ ಜಿಲ್ಲೆಯಿಂದ ರಾಮದುರ್ ತಾಲೂಕು ಕಡಕೋ ಗಂಗಪ್ಪ ಅವರು ಮಾತಾಡಿದ್ರಿ. ನಿಮ್ಮ ಸ್ವಲ್ಪ ರೇಡಿಯೋ ಬಿಟ್ಟು ದೂರ ಬಂದು ಮಾತಾಡಿದ್ರೆ ಆರಾಮಾಗಿ ಮಾತಾಡಬಹುದು. ಈ ಮಗು ಅಕಾಲಿಕ ಜನನಾದ್ರೆ ತಾಯಿ ಆರೋಗ್ಯ ಸಂಬಂಧ ಕಡಿಮೆ ಇರ್ತೈತಿ, ಖಿನ್ನತೆ ಇದರಿಂದ ಹಿಂಗಾಗ್ತೈತೆ, ಮತ್ತೆ ಮಕ್ಕಳು ಅಂಗವಿಕಲ ಆಗುವಂತ ಸಾಧ್ಯತೆ ಆಗತ್ತೆ. ಖಿನ್ನತೆ, ಡಾಕ್ಟ್ರೆ ಬಹಳ ಮುಖ್ಯವಾದಂತಹ ಒಂದು ಪ್ರಶ್ನೆ ಬಂತು ಈಗ. ಖಿನ್ನತೆ ಏನಾದರೂ ಮಕ್ಕಳು, ಹೆಣ್ಮಕ್ಕಳಲ್ಲಿ ಕಂಡು ಬಂದರೆ ಅಕಾಲಿಕ ಜನನ ಆಗುವ ಸಾಧ್ಯತೆ ಇದೆಯಾ? ಇಲ್ಲ, ಆ ಥರ ಏನು ಇರೋದಿಲ್ಲ. ಕೆಲವೊಮ್ಮೆ ಅಕಾಲಿಕ ಜನನ ಶಿಶು ಕಾರಣಗಳಲ್ಲೇ ಇರೋದಿಲ್ಲ. ಈ ಥರ ಈ ಅಕಾಲಿಕ ಜನನ ಶಿಶು ಬೆಳವಣಿಗೆ ಕೆಲವು ಬಾರಿ ಬುದ್ಧಿ ಬೆಳವಣಿಗೆ, ಮಾನಸಿಕ ಬೆಳವಣಿಗೆ ಕಡಿಮೆ ಇರುತ್ತದೆ. ಬಟ್ ಎಲ್ಲ ಅಕಾಲಿಕ ಶಿಶುಗಳು ಆಗೋದಿಲ್ಲ. ಕೆಲವೊಂದು ಅಕಾಲಿಕ ಶಿಶು ಮಾತ್ರ ಬುದ್ಧಿ ಬೆಳವಣಿಗೆ ಅಥವಾ ಮಾನಸಿಕ ಬೆಳವಣಿಗೆಯಲ್ಲಿ ಸಮಸ್ಯೆ ಆಗುತ್ತಾರೆ. ಅಲ್ಲ, ಈಗ ಗರ್ಭಿಣಿ ಹೆಣ್ಣುಮಗಳಿಗೆ ಖಿನ್ನತೆ ಏನಾದರೂ ಕಾಡಿದರೆ ಅಕಾಲಿಕವಾಗಿ ಮಕ್ಕಳು ಹುಟ್ಟೋದಕ್ಕೆ ಸಾಧ್ಯನಾ? ಇಲ್ಲ ಇಲ್ಲ, ಆ ಥರ ಏನಿಲ್ಲ. ಆ ಥರ ಏನಿಲ್ಲ. ಇವರೇ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗ್ತದೆ ಅಂತ ಅಂದ್ಕೊಳ್ತೀವಿ. ಹಲೋ ಸರ್. ಹಾಂ ಹೇಳ್ರಿ. ಹಲೋ, ಅವರ ಸಮಸ್ಯೆ ಇತ್ತು ಅವ್ರು ಮಾತಾಡಬೇಕಾದ್ರೆ. ಹಲೋ ಈ ಅಕಾಲಿಕ ಜನ ಶಿಶು ಮಕ್ಕಳು ಮೇನ್ ಇಂಪಾರ್ಟೆಂಟ್ ಅಂದ್ರೆ ಒಂದು ಮಗುವಿನ ತಾಪಮಾನವನ್ನು ಆರೈಕೆ ಮಾಡುವುದು, ಗಮನಿಸಬೇಕು, ಮಗುವಿನ ತಾಪಮಾನವನ್ನು ಗಮನಿಸಬೇಕು, ಮತ್ತು ಮಗುವಿಗೆ ಸರಿಯಾದ ರೀತಿಯಲ್ಲಿ ಹಾಲನ್ನು ಕೊಡಬೇಕು. ಮಗುವಿನಿಗೆ ಹೊರಗಿಂದ ಬಂದರೂ ಮಗುವನ್ನು ಮುಟ್ಟುವುದು ಅಥವಾ ಕೆಮ್ಮು ನೆಗಡಿ ಶೀತದಿಂದ ಮಗುವನ್ನು ಮುಟ್ಟುವುದು ಮಾಡಬಾರದು. ಮತ್ತು ಮಗುವಿಗೆ ಸರಿಯಾದ ರೀತಿಯಲ್ಲಿ ತಾಪಮಾನವನ್ನು ಮೇಂಟೈನ್ ಮಾಡುವುದು, ಮತ್ತು ಮಗುವಿಗೆ ಚುಚ್ಚುಮದ್ದುವನ್ನು ಹಾಕಿಸುವುದು, ಹಾಲು ಕೊಡುವುದು, ಮತ್ತು ಮಗುವನ್ನು ಮಗುವಿಗೆ ಕಣ್ಣು ಮತ್ತು ಶ್ರವಣ ಪರೀಕ್ಷೆ ಮಾಡಿಸುವುದು, ಈ ಥರ ಆರೈಕೆ ಮಾಡಬೇಕಾಗುತ್ತೆ. ಧನ್ಯವಾದ ಕರೆ ಮಾಡೋದಕ್ಕೆ ಧನ್ಯವಾದ. ಅಕಾಲಿಕ ಶಿಶುವಿನ ಆರೈಕೆ ಈ ಕುರಿತು ಕಾರ್ಯಕ್ರಮ ನೀಡಿದಂಥವರು ಡಾಕ್ಟರ್ ಸತೀಶ್ ಟಿ ಎಸ್ ಅವರು. ಇವರು ಸೋಮವಾರದಿಂದ ಗುರುವಾರದವರೆಗೆ, ಸೋಮವಾರ ಮತ್ತು ಗುರುವಾರ ಇವರು ಲಭ್ಯರಿರ್ತಾರೆ. ದೂರವಾಣಿ ಸಂಖ್ಯೆ 0836274778772. ಇನ್ನು ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 0836274777. ಇನ್ನು ಈ ವಾರದ ಪ್ರಶ್ನೆ, ಜಾಗತಿಕ ಅಕಾಲಿಕ ಶಿಶುವಿನ ದಿನಾಚರಣೆಯನ್ನು ಎಂದು ಅಥವಾ ಯಾವ ದಿನ ಆಚರಿಸಲಾಗ್ತದೆ? ಪ್ರಶ್ನೆ ಮತ್ತೊಮ್ಮೆ, ಜಾಗತಿಕ ಅಕಾಲಿಕ ಶಿಶುವಿನ ದಿನಾಚರಣೆಯನ್ನು ಯಾವ ದಿನ ಆಚರಿಸಲಾಗ್ತದೆ? ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದುಕೊಳಿಸಬೇಕು. ವಿಳಾಸ: ಪ್ರಾಂಶುಪಾಲರು, SDM ಮೆಡಿಕಲ್ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ 580009. ವಿಳಾಸವನ್ನು ಮತ್ತೊಮ್ಮೆ ಕೇಳಿ: ಪ್ರಾಂಶುಪಾಲರು, SDM ಮೆಡಿಕಲ್ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ 580009. ಕಾರ್ಯಕ್ರಮ ಮುಗಿದ ನಂತರ 10 ದಿನಗಳ ಒಳಗೆ ತಲುಪುವಂಥ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗ್ತದೆ. ಇನ್ನು ಜುಲೈ 6ನೇ ತಾರೀಖಿನಂದು ಕೇಳಿದಂಥ ಪ್ರಶ್ನೆ, ಗರ್ಭದಲ್ಲಿ ಇರುವಾಗ ಮಗುವಿನಲ್ಲಿ ಅಂಗವಿಕಲತೆ ಇದ್ದರೆ ಯಾವ ತಿಂಗಳವರೆಗೆ ಗರ್ಭಪಾತ ಮಾಡಿಸಬಹುದು? ಇದಕ್ಕೆ ಸರಿಯಾದಂಥ